ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಇಂಡಿ ತಾಲೂಕಾ ಶಿಗಣಾಪುರ ಗ್ರಾಮದ ಶ್ರೇಷ್ಠ ಕೃಷಿಕ ಮಹಿಳಾ ಪ್ರಶಸ್ತಿ ವಿಜೇತ ಅನಿತಾ ಅನಿಲ ಪಾಟೀಲ್ ಅವರೊಂದಿಗೆ ದ್ರಾಕ್ಷಿ ಬೇಸಾಯದ ಅನುಭವ ಕುರಿತು ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಇಂಡಿ ತಾಲೂಕು ಶಿಗಣಾಪುರ ಗ್ರಾಮದೊಳಗ ಅನಿತಾ ಅನಿಲ್ ಪಾಟೀಲ್ ಅನ್ನುವಂಥ ದ್ರಾಕ್ಷಿ ಬೆಳೆಗಾರ ರೈತ ಮಹಿಳೆಯರ ಜೊತೆಗೆ ಮಾತಾಡ್ತಾ ಇದ್ದೇವೆ. ಅವರ ಊರಿನೊಳಗೆ ಇವತ್ತಿನ ದಿವಸ ನಾವು ಇದ್ದೇವೆ. ಅನಿತಾ ಅನಿಲ್ ಪಾಟೀಲ್ ಅವರು 2 ಸಲ ವಿಜಯಪುರ ಜಿಲ್ಲಾ ಶ್ರೇಷ್ಠ ಕೃಷಿಕ ಮಹಿಳೆ ಅಂಥೇಳಿ ಆ ಬಹುಮಾನದಿಂದ ಪುರಸ್ಕೃತರಾಗಿದ್ದಾರೆ. ಸಾಕಷ್ಟು ಅನುಭವ, ಸುಮಾರು 10-12 ವರ್ಷಗಳ ಅನುಭವ ದ್ರಾಕ್ಷಿ ಬೆಳೆ ಒಳಗೆ ಅವರಲ್ಲಿ ಅದ. ಅವರ ಅನುಭವಗಳನ್ನು ನಾವು ಕೇಳೋಣ, ಅದರಿಂದ ವಿಶೇಷವಾಗಿ ನಮ್ಮ ಮಹಿಳಾ ರೈತರಿಗೆ ಪ್ರೇರಣೆ ಆಗಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಅನಿತಾ ಅವರೇ, ತಮಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ನಮಸ್ಕಾರ. ನಮಸ್ಕಾರ. ಯಾವಾಗಿಂದ ಶುರು ಮಾಡಿದ್ರಿ ನೀವು ದ್ರಾಕ್ಷಿ ತೋಟದೊಳಗೆ ಕೆಲಸ ಮಾಡೋದಕ್ಕೆ? ಈಗ ನಾವು ದ್ರಾಕ್ಷಿ ಹೆಚ್ಚಿನ 10-12 ವರ್ಷ ಆಯ್ತುರಿ. ನಮ್ಗಿದು ದ್ರಾಕ್ಷಿ ಊರಾಗ ಯಾರು ಫಸ್ಟ್ ಹಚ್ಚಿತಿಲ್ರಿ, ನಾವೇ ಫಸ್ಟ್ ಇದ್ದವ್. ನಮ್ಗೆ 2 ವರ್ಷ ಮಾಹಿತಿ ಏನೇ ಗೊತ್ತಿದ್ದಿತ್ತಿಲ್ರಿ. ಇದು ನಾವ್ ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಗೆ 2 ವರ್ಷ ತನಕ ಗೊತ್ತಾಗಲಿಲ್ರಿ. ಮುಂದೆ 2 ವರ್ಷ ಆದ ಬಳಿಕ ಆ ಕಡೆ ಕಡೆ ತಿರ್ಗಾಡ್ಲಿಕತ್ತನ ಒಂಜಾರ ಮಾಹಿತಿ ಐತ್ರಿ. ಆಮ್ಯಾಗ ನಮ್ಗ ಏನ ಇದು ಮಾಡ್ಬೇಕು, ಇದು ಚಲೋ ಅದೇ ಅನಸ್ತ್ರಿ. ಅಂದ್ರೆ 2 ವರ್ಷ ಆದ ಬಳಿಕ ಮುಂದೆ ಮಾಹಿತಿ ಆಗಾನ ನಮ್ಗೆ 2 ವರ್ಷ ಮಾಹಿತಿ ಆಗಲಿಲ್ರಿ. ಮುಂದೆ ಮಾಹಿತಿ ಆಗಾನ ನಾವು ಚಂದಾಗಿ ಇದು ಮಾಡ್ಲಗತ್ತನ್ನ ವರ್ಷಿಗೆ ಹೆಚ್ಚ 4-5 ಟನ್ ಮನಕ್ಕೆ ಹೊಂಟಗತ್ರಿ. ನಮ್ಮ ಮಾಹಿತಿ ಆಗಾನ ನಾವು ಚಂದಾಗಿ ಇದು ಮಾಡ್ಲಗತ್ತನ್ನ ತಾನ ಮತ್ತೆ ಎಕರೆ ಎಕರೆ ಪಡ ವಾಡಸ್ಕೋತವ್ರ ಹಿಂಗ ಹಾಕಿಸಿ 10 ಎಕರೆ ದ್ರಾಕ್ಷಿ ಬಡ ಹೆಚ್ಚಿಗೆ ಐತ್ರಿ. ಈ ವರ್ಷ ಮಾಹಿತಿ ಆಗ್ಲಗತ್ತನ ನಾವು ಹೆಚ್ಚು 2-2 ಎಕರೆ 3-3 ಎಕರೆ ಮಾಡ್ಕೋತ ಹೊಂಟಿದಾವ. ಹಂಗೆ ಈಗ ನಮ್ಗ ಯಾವಾದೂ ರೋಗ ಬಂದ್ರು ಯಾವಾದೋ ಇದು ಇಲ್ರಿ, ಅಡಚಣೆ ಇಲ್ಲ ಏನು ಇಲ್ರಿ. ಈಗ ನಾವ್ ಮಾಸ್ ಚಲೋ ಅನ್ಸದ್ರಿ. ನಮ್ಗ ಆಳುಗಳು ಬಿಸ್ತದ ಕಟ್ಟಿದ ಇಲ್ರಿ. ನಾವೇ ಮನೆಯವರೇ ಕುಳಿ ಅದ್ ಕಡೆ ಅದಾಯ್ತ ಮನೆಯವರೇ ಜಾಸ್ತಿ ನಾವೇ ಇದು ಮಾಡ್ತಾವ್ರಿ. ಎಣ್ಣೆ ಬಿ ಹೊಡಿತೀನ್ರಿ, ನಾ ಎಣ್ಣೆ ಹಾಕಿ ಕೊಡ್ತಾರ್ರಿ. ನಮ್ಗ ನಾವು ಹೊಡಿತಾವ್ರಿ. ಹಂಗ ಕಸ ತೆಗಿಯೋದನ್ನು ಆಳುಗಳ ಮುಂದೆ ನಾವೇ ಇದು ಮಾಡ್ತಾವ್ರಿ. ಕಸ ತಕೋತಾವ್ರಿ. 3 ಸ್ಟಾಪ್ ಇರ್ತಾವ್ರಿ, 3 ಸ್ಟಾಪ್ ಕುಳಿ ಕಡ್ಕೋತೀನ್ರಿ ನಾವೇ ಅಂತ ಹೇಳಿ ಜಾಸ್ತಿ ಆತ್ಮ ಯಜಮಾನದಾಗನು 2 ಪ್ರಶಸ್ತಿ ಕೊಟ್ಟಾರ್ರಿ, ಧಾರವಾಡದಾಗ ಕೊಟ್ಟಾರ್ರಿ. ಹಿಂಗಾಗಿ ನಮ್ಗ ಚಲೋ ಅನ್ಸದ್ರಿ. ಹಿಂಗಾಕಿಸಿ ನಮ್ಮ ಮಂದಿಗೂ ಸದಾ ಸೂಚನೆ ಕೊಟ್ಟಿದ್ದವ್ರು ನೀವು ಮಾಡ್ರಿ ಅಂತೇಳಿ. ಹಂಗೆ ವರ್ಷಿಗೆ ಪಡ ಜಾಸ್ತಿ ಆಗ್ಯಾವ್ರಿ ಊರಾಗ. ಫಸ್ಟಿಗೆ ಯಾರು ಇದ್ದಿತ್ತಿಲ್ರಿ ಪಡಗಳು, ನಮ್ದೇ ಒಂದೇ ಪಡಾರಿದ್ದಿ. ಅಂದಿ ಹಿಂಗಾಕಿಸಿಂದ ಎಲ್ಲಾರು ಹೆಚ್ಚಿಗೆ ಈ ವರ್ಷ ಹೆಚ್ಚಿಗೆ ಆಗ್ಯಾವ್ರಿ. ಇದೆ ಒಂದು 100 ಎಕರೆ ದ್ರಾಕ್ಷಿ ಪಡ ಆಗ್ಯಾವ್ರಿ. ಹಿಂಗ ನಮ್ಗೆ ಚಲೋ ಅನಿಸ್ಯಾದ್ರಿ. ಎಣ್ಣೆ ಜೀವ ಅಮೃತ ಸಾಯೋಗ ಹೆಚ್ಚಾಗಿ ಬೆಳೆಸ್ತಾವ್ರಿ. ನಾವು ಜೀವ ಅಮೃತ ಮಾಡ್ತಾವ್ ಈಗ ಜಾಸ್ತಿ ಇದು ಮಾಡಾದ್ರಿ. ಹಿಂಗ ನಮ್ ಅನಿತಾ ಅವ್ರೆ, ಈಗ ನೀವು ಮನೆಯೊಳಗ ಕೆಲಸ ಮಾಡಬೇಕು ಮತ್ತ ಹೊಲದೊಳಗ ಕೆಲಸ ಮಾಡಬೇಕು. ಮನೆಯೊಳಗ ಕೆಲಸ ಮಾಡೋದು ಆರಾಮ ಇರ್ತದ, ಮತ್ತ ಹೊಲದೊಳಗ ಯಾಕೆ ಅದನ್ನು ಯಾಕೆ ತಗೊಂಡಿರಿ ಅಂತ? ಯಾ ಮಾಡ್ಬೇಕ್ ನಮ್ಗ ಅದನ್ನು ಚಲೋ ಅನ್ಸದ್ರಿ. ಅದಕ್ ನಾವ್ ಮಾಡ್ಲಗತ್ತಿದ್ರಿ. ಮನೆಯೊಳಗ್ನು ಮಾಡ್ಬೇಕ್ರಿ, ಹೊಲ್ದಾಗ್ನು ಮಾಡ್ಬೇಕು. ಹಿಂಗಾಕಿಸಿಂದ ನಾವ್ ಮಾಡ್ಲಗತ್ತಿದಾರ. ನನಗ ಏನು ಬರ್ತಿತ್ತಿಲ್ರಿ. 15 ಸಾರಿ ಕಲ್ಸ ನಾ ಈ ಕಡೆಗಾಣ ಮನೆಗೆ ಬಂದಿದ್ರಿ. ನನಗ ರೊಟ್ಟಿಸದಕ್ಕೆ ಬರ್ತಿತ್ತಿಲ್ರಿ. ಹಿಂಗಾಗಿ ನಾ ಎಲ್ಲ ಬಂದ್ ಇಲ್ಲೇ ಕಲ್ತೀನ್ರಿ. ನಮ್ಮ ಅತ್ತಿ ಮಾವ ಇದ್ರು ಅವರು ನಮ್ಗ ಅವಪ್ಪ ಇದ್ದಂಗೆ ನನಗ ಇದು ಮಾಡ್ಯಾರ್ರಿ, ಏನೋ ಬರ್ತೈತ್ರಿ ಕುರ್ಪಿ, ಇದು ಕಸ ತೆಗೆದ್ ಹೆಂಗ್ ನನಗ ಅದು ಗೊತ್ತಿದ್ದಿತ್ತಿಲ್ರಿ. ಇಲ್ಲಿ ಬಂದೇನ ಎಲ್ಲ ಕಲ್ಕೊಂಡಿದ್ರಿ. ನನಗೆ ಏನ ಜಾಸ್ತಿ ಹೊಲ್ದಾಗ ಮಾಡ್ಬೇಕನ್ನೋದು ಹೌಸ ಹಂಬಲ ಆದ್ರಿ. ಈ ವರ್ಷ ಎಕರೆ ಅಡಸ್ಕೋತಿ ಹೊಂಟಾರಿ, ನಮ್ಗೆ ಚಲೋ ಮನಸ್ಸದ. 10 ಎಕರೆ ಪೂರಾ ದ್ರಾಕ್ಷಿ ಮಾಡಿದವ್ರು ನಾವು. ಹೆಂಗ್ ಕೃಷಿ ಇದ್ರಾಗನು ನನಗ 2-3 ಸಾರಿ ಪ್ರಶಸ್ತಿ ಕೊಟ್ಟಾರ್ರಿ. ಈಗ ಹೊಲದೊಳಗ ನೀವ್ ಏನ್ ಮಾಡ್ತೀರಿ? ಈಗ ದ್ರಾಕ್ಷಿ ಬೆಳಿಬೇಕು ಅಂತಂದಾಗ ಅಲ್ಲಿ ಹೊಲಕ್ಕೆ ಹೋಗಿ ನೀವು ಏನ್ ಕೆಲಸ ಮಾಡ್ತೀರಿ? ಕಸ ತೆಗೆದ್ರಿ, ಆಯ್ತು ಕುಳಿ ಬಂದ ಕಡೆ ಕುಳಿ ಸ್ಟಾಪ್ ಹೊಡಿತಾರ್ರಿ, ಇಂದ ಎಣ್ಣೆ ಹೊಡಿತೀನ್ರಿ, ಅದ್ರಾಗ ಹಾಕಿ ಕೊಟ್ರ ಅಂದ್ರ ರೋಗ ಬಂದ ಕಡೆ ಒಂಜರ ಅದು ಇದು ವಾಂಜು ತೆಗೆದ್ರಿ, ಅದನ್ನು ಮಾಡ್ತೀನ್ರಿ. ಅದು ಇದು ಆಧಾರದನೆ ಜೀವ ಸಮಾಧಾನ ಆಗ್ಯಾದ್ರಿ. ವಾಂಜ್ ಅತ್ ಬತ್ತಂದ್ರ ಇದು ಆಗ್ಯಾದ್ರಿ. ಅಂದ್ ವಾಂಜ್ ಬಂದು ಮನೆಯವರೇ ಎಲ್ಲ ಜಾಸ್ತಿ ಜಾಸ್ತಿ ಮನೆಯವರೇ ತಕೋತಾವ್ರಿ. ಜಿ ಹಚ್ಚಿನ ಆಳುಗಳು ಹಚ್ಚಲ್ರಿ, ನಾವು ಮನೆಗೆ ಮಾಡ್ಕೋತೀನ್ರಿ ಅದಿಟ್ಟು ತಗೊಂಡು. ಎಷ್ಟು ಮಂದಿ ಇದೀರಿ ಮನೆಯೊಳಗ? ನಾವು 4 ಮಂದಿದ್ದಾರೆ. ಅಂದ್ರೆ ಮನಿ ಮಂದಿ ಎಲ್ಲಾರು ನೀವು ಹೊಲದೊಳಗೆ ಕೆಲಸ ಮಾಡ್ತಾ ಇದ್ರಿ? ಇದು ಮಾಡ್ತಾರೆ. ನಾವು ಮಾಡ್ಬೇಕಂತ ಹೇಳಿ ಹೊಲ್ದಾಗ ಅಪೇಕ್ಷೆ ಬಹಳ ಅದ್ರಿ. ನಾವು ಜಾಸ್ತಿ ಜಾಸ್ತಿ ಹೊಲ್ದಾಗೆ ಇದು ಮಾಡ್ತಾವ್ರಿ, ಜಾಸ್ತಿ ಅಲ್ಲಿ ತಿರ್ಗಾಡಲ್ಲ ಏನೂ ಇಲ್ರಿ. ಮಸ್ತ್ ಇದ್ರಾಗ ಜಾಸ್ತಿ ಹೊಲ್ದಾಗೆ ಮಾಡ್ಬೇಕನ್ನೋದು ಇದು ಅದ್ರ ನಮ್ಗ. ಜಾಸ್ತಿ ಜಾಸ್ತಿ ಎಕರೆಕ್ 5-6 ಟನ್ ಮನುಕಿ ತೆಗಿತಾವ್ರಿ ನಮ್ಗ. ಹಿಂಗಾಕಿ ಶಿಂದ ಹೆಚ್ಚು ಮಾಡ್ಲಿಕತ್ತಾನ ಮತ್ತೆ ಇಟ್ಟು ಮಾಡಾಗ ಅಪೇಕ್ಷೆ ಆಗ್ಲಿಕತ್ತದ್ರಿ. ಅದಕ್ಕಾಗಿ ಹೆಚ್ಚಿಗೆ ಒಡಸ್ಕೋತ್ ಹೊಂಟಿದವ್ರಿ. ಪೂರಾ ನಮ್ಗೆ ಇದು ಚಲೋ ಅನಿಸ್ಯಾದ್ರಿ. ಯಾವಾದು ರೋಗ ಇದು ಬತ್ತಂದ್ರೆ ಎಲ್ಲ ಕಂಟ್ರೋಲ್ ಮಾಡ್ತಾವ್ರಿ. ಯಾವಾದು ಇದು ಇಲ್ರಿ ನಮ್ಗ. ಇಂದ ಸಾವಯವ ಹೆಚ್ಚು ಬೆಳೆಸ್ತಾವ್ರಿ. ಉಚ್ಚಿ ಹೆಂಡಿ ಹಿಟ್ಟರಿ, ಕಡ್ಡಿಗಳ ಹಿಟ್ಟರಿ, ಸಾವಯವ ಹೆಚ್ಚು ಮಾಡ್ತಾವ್ರಿ. ಯಾವಾದು ಏನು ತೊಂದ್ರೆ ಇಲ್ರಿ. ಎಲ್ಲ ಮಸ್ತ್ ಚಲೋ ಮಾಡ್ತದ್ರಿ. ಈ ವರ್ಷ ಊರಾಗ ಎಟ್ಟೋ ಪಡಗಳು ಇದು ಆಗ್ಯಾವ್ರಿ, ಹಾಳಾಗ್ಯಾವ ಅಂದ್ರ ನಮ್ಮ ಪಡ ಠೀಕ್ ಅದ್ರಿ. ಈ ವರ್ಷ ಅಂದ್ರೂ ಜಾಸ್ತಿ ಜಾಸ್ತಿ ಹಾಳಾಗಿದ್ರಿ. ಮಮ್ಮಿ ಬುರಿ ಬಂದವ್ರು ಒಬ್ಬೊಬ್ರು ಪಡಕ ನಮ್ಮ ಪಡಕ್ಕೆ ನಾಟ್ ಬುರಿ ಬಂದಿಲ್ರಿ ಅಂದ್ರೆ ಕಂಟ್ರೋಲ್ ಮಾಡಿದವ್ರಿ. ಚಲೋ ಅದ್ರಿ, ನಮ್ಗೆ ಚಲೋ ಅನಿಸ್ಯಾದ್ರಿ. ಮಾಡ್ಬೇಕನ್ನೋದೇನ ಹಚ್ಬೇಕನ್ನೋದನ್ನು ಹೌಸ್ರಿ. ಅಡಿಲ್ಲ, ಈಗ ನಿಮ್ಮ ತೋಟದೊಳಗೆ ನೀರಿನ ವ್ಯವಸ್ಥೆ ಹೆಂಗದ? ನೀರಾವರಿ ಹೆಂಗ್ ಮಾಡ್ತಾ ಇದ್ರಿ? ಡ್ರಿಪ್ ಎಲ್ಲ ಮಾಡಿರಿ? ಡ್ರಿಪ್ ಮಾಡಿದವ್ರಿ. ನೀರ ಎಲ್ಲ ತುಂಬಾ 10 ಎಕರೆ ಎಲ್ಲ ಡ್ರಿಪೇ ಅದ್ರಿ. 2 ಬೋರ್ ಅವ್ರಿ, ಡ್ರಿಪಿನ ಮ್ಯಾಗೆ ರೀ ಎಲ್ಲ. ನೀರಿಂದ ಸೌಲಭ್ಯ ಹೆಂಗದ? ನೀರು ವರ್ಷ ಪೂರ್ತಿ ಇರ್ತಾವ ಅಥವಾ ನೀರು ಕಡಿಮೆ ಬೀಳ್ತದ, ಏನಾರ ಸಮಸ್ಯೆ ಆಗ್ತಾವ? ನೀರಿಂದ ಏನ್ ಸಮಸ್ಯೆ ಇಲ್ರಿ. ವರ್ಷ ಪೂರ್ವ ಇರ್ತಾವ್ರಿ, ಲಟ್ಟ ಒಂದು ಹೊಂಡ ಆಗ್ಯದ್ರಿ, ಹೊಂಡೆ ಸ್ಟಾಕ್ ಮಾಡಿ ದ್ರಾಕ್ಷಿ ಇದು ಮಾಡ್ತಾರ. ನೀರಿಂದ ಏನ್ ನೀರು ತೊಂದ್ರೆ ಇಲ್ರಿ. ನೀರು ಜಾಸ್ತಿ ಅವ್ರಿ, ಹೊಂಡೆ ಲಟ್ಟ ಆದ್ರಿ ಅದಕ್ಕೆ ಹೊಂಡೆಗೆ ಬಿಡ್ತಾರ್ರಿ. ಈಗ ದ್ರಾಕ್ಷಿ ಬೆಳಿಬೇಕು, ಬೆಳೆದ ನಂತರ ಅದನ್ನ ಮನುಕ ಸಹಿತ ಮಾಡ್ತಾ ಇದ್ರಿ? ಮನುಕ ಮಾಡ್ತಾವ್ರಿ, ಮನುಕಿ ತೆಗಿತಾವ್ರಿ. ಶೆಡ್ ಅದ, ಎಕರೆಕ 5-6 ಟನ್ ತೆಗಿತಾವ್ರಿ. ವರ್ಷ 22-23 ತೆಗಿತಾವ್ರಿ. ಎಷ್ಟು ಹೊಣತದ್ರಿ ನಮ್ಮ ಪಡಕ? ನಮ್ಗೆ ಯಾವಾದು ಇದು ಇಲ್ಲ ನೋಡ್ರಿ. ಮನುಕಿ ಮಸ್ತ್ ಚಲೋಗಿ ಹೊಣತಾವ್ರಿ, ಯಾವಾದು ಏನು ಪ್ರಾಬ್ಲಮ್ ಇಲ್ಲರಿ ಅದ್ರು. ಈಗ ಅದನ್ನ ಮಾರಾಟ ಮಾಡೋದಿತ್ತು ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಬಿಜಾಪುರ, ತಾಸಗಾವ್ ಹೋಗ್ತದ್ರಿ. ಮಾರಾಟಕ್ಕೆ ಆ ಕಡೆ ಹೋಗ್ತಾವ್ರಿ, ಅಲ್ಲೇ ಇದು ಹಚ್ಚಿ ಬರ್ತಾರೆ. ಟವರ್ಸ್ಗೆ ಆ ಕಡೆ ತಾಸಗಾವ್ ಬಿಜಾಪುರಕ್ಕೆ ಹೋಗ್ತಾರೆ. ಈಗ ಈ ಒಂದು ಒಕ್ಕಲತನದ ಕೆಲಸ ನಿಮಗೆ ಮೊದಲು ಗೊತ್ತಿರಲಿಲ್ಲ, ದ್ರಾಕ್ಷಿ ಹೆಂಗ್ ಬೆಳಿಬೇಕು ಗೊತ್ತೇ ಇದ್ದಿತ್ತಿಲ್ರಿ ನನ್ಗ. 10 ಸಾಲಿ ಬಿಡನ್ನ ಬಂದಿದ್ರಿ, ನನ್ಗೆ ಕಸ ತೆಗಿಯೋದು ಅನ್ನೋದು ಹೆಂಗ ಅನ್ನೋದು ಗೊತ್ತಿದ್ದಿತ್ತಿಲ್ರಿ. ಎಲ್ಲ ಎಲ್ಲಿ ಬಂದ ಬಳಿಕ ನಾ ಕಲ್ತಿದ್ರಿ. ಅವ್ರು ನಮ್ಗೆ ಅವಪ್ಪ ಇದ್ದಂಗೆ ಯಾರು ನಮ್ಗೆ ಏನೋ ಇದು ಇಲ್ಲ, ಈಗ ಬರ್ತಿತ್ತಿಲ್ಲ ಅಂದ್ರೆ ನೀವು ಹಿಂಗೆ ಮಾಡ್ತೀರಿ, ಹಿಂಗೆ ಸಿಟ್ಟಿ ಇಲ್ಲಿ ಯಾವಾಗ ಇದು ಮಾಡ್ತಿಲ್ರಿ. ಅವರು ನಮ್ಗೆ ಸಮಜಾಸಿ ಹೇಳ್ತಿರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತೇಳಿ ಸಮಜಾಸಿ ಹೇಳ್ತೀರಿ. ನಮ್ಗೆ ಯಾವಾದು ಹಿಂಗ ತೊಂದ್ರೆ ಯಾಗ ಗೊತ್ತಿರ್ತಿಲ್ರಿ. ಹೆಣ್ಮಕ್ಳು ತರ ಹಂಗ ನಮಗ್ ಪಾಲಿಸ್ಯಾರ್ರಿ. ನಮ್ಗೆ ಏನು ಗೊತ್ತೇ ಇದ್ದಿತ್ತಿಲ್ರಿ, ಏನ್ ಅಡಿಗೆ ಸುದ್ದಾಕ್ ಬರ್ತಿತ್ತಿಲ್ರಿ ನನಗ. ಎಲ್ಲಾನ ಇಲ್ಲಿ ಬಂದೇ ಕಲ್ತಿದ್ರಿ, ನನಗೆ ಏನು ಬರ್ತಿತ್ತಿಲ್ರಿ. ಈಗ ಮನಿ ಒಳಗೂ ಕೆಲಸ ಮಾಡ್ಬೇಕು, ಆಮೇಲೆ ತೋಟದಾಗೂ ಕೆಲಸ ಮಾಡಬೇಕು. ಹೆಂಗ್ ನೀವು ಮಾಡ್ತೀರಿ? ಯಾವಾಗಿಂದ ಶುರು ಆಗ್ತದ ಮನಿ ಕೆಲಸ? ಯಾವಾಗಿಂದ ಶುರು ಆಗ್ತದ ಹೊಲದ ಕೆಲಸ? ಯಾವಾಗಿಂದ ಶುರು ಆಗ್ತದ ಮತ್ತ ಮನಿ ಕೆಲಸ? ಯಾವಾಗ ಮಕ್ಕಳು ನೋಡುದು ಹೆಂಗ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಇದ್ ಮಾಡ್ಕೊಂಡು 10 ಗಂಟೆ ಹೊಲ್ದಾಗ ಹೋಗ್ತಾವ್ರಿ. 10:00 6 ತನ ಮಾಡಿ 6 ಗಂಟೆದಿಂದ ಮನೆಯಾಗ್ರಿ. ಬೆಳೆ ಮಾಡ್ತಾವ್ರಿ ಚಂಜದು. ಈಗ ದ್ರಾಕ್ಷಿ ನೋಡ್ಕೋಬೇಕು ಅಂತಂದ್ರೆ ಅದಕ್ಕೂ ಒಂದ್ ಸ್ವಲ್ಪ ಹೆಂಗಾದ್ರು ನಿಮ್ಮ ಮನೆಯವರು ಕಲಿಸಿರ್ತಾರೆ ಇದನ್ನ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತೇಳಿ. ಅದ್ರ ನಂತರ ವಿಜ್ಞಾನಿಗಳಿರ್ತಾರೆ, ಅವರು ಹೇಳಿದ್ದನ್ನ ನೀವು ಕೇಳಬೇಕಾಗ್ತದ, ತರಬೇತಿ ತಗೊಳ್ಬೇಕಾಗ್ತದ. ಹಿಂಗೆಲ್ಲರೂ ಹೋಗಿ ಬಂದಿರಿ? ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಈ ತಿಡುಗುಂದಿ ಒಳಗೆ ಫಾರ್ಮ್ ಅದಲ್ಲ ಹಂಗ ಹೋಗಿ ತರಬೇತಿ ಹೇಳ್ಕೊಟ್ಟಾರಿ ಇದು ಮಾಡಿದವ್ರೆ. ಎಷ್ಟು ಎಲ್ಲೆಲ್ಲಿ ಹೋಗಿ ಬಂದಿರಿ? ಇಲ್ಲಿ ಇದಕ್ ಹೋಗಿದ್ದವ್ರಿ, ಇಂಡಿಗೆ ಹೋಗಿತ್ತಿದ್ದವ್ರಿ, ಧಾರವಾಡದ್ರಾಗ್ನು ಹೇಳ್ಯಾರ್ರಿ. ಅಲ್ಲಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಅಲ್ಲಿ ಹೇಳ್ಯಾರ್ರಿ. ಇಂಡಿಯಾಗ ಜಾಸ್ತಿ ಜಾಸ್ತಿ ಇಂಡಿಯಾಗ ಹೇಳ್ಯಾರ್ರಿ. ಅಲ್ಲಿ ಇದು ಮಾಡಿದವ್ರಿ, ತರಬೇತಿ ಕೊಟ್ಟಾರ್ರಿ. ಅಲ್ಲಿ ನೀವು ಹಿಂಗೆ ಮಾಡ್ರಿ, ಪಟ್ಟಣ ಶೆಟ್ಟಿ ಸರು ನೀವು ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತೇಳಿ ಅವರು ಹಂಗೆ ಯಾವಾಗಾರು ಪಡ ನೋಡಕ್ ಬರ್ತಾರ್ರಿ, ಅವರು ಹೇಳ್ತಾರ್ರಿ. ಯಾವಾಗೂ ನಮ್ಗಿದ್ದು ಅನ್ಸಿಲ್ರಿ, ಎಲ್ಲಾರು ಸೂಚನೆ ಕೊಟ್ಟಾರ್ರಿ. ಇಂಡಿ ಕೈಬೇಕಿ ಅವರು ಬರ್ತಾರ್ರಿ, ಅವರು ಹೇಳ್ತಾರ್ರಿ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂದ ನಿಮ್ಮ ಫಳ ಚಲೋ ಹಂಗೆ ಹಿಂಗೆ ಅವರು ಹೇಳ್ತಾರ್ರಿ ಬಂದು. ಹಿಂಗೆ ಹಾಕಿಸಿದ ನಮ್ಗೆ ಯಾವಾಗೂ ಇದು ಅನ್ಸಿಲ್ರಿ. ಪಟ್ಟಣ ಶೆಟ್ಟಿ ಸರು ಆವಾಗ ಅವಾಗ ಬರ್ತಾರ್ರಿ, ಅವರು ಸಲಹೆ ಸೂಚನೆ ಕೊಡ್ತಾರ್ರಿ ನಮ್ಗೆ. ಯಾವಾಗಾದ್ನು ಹಂಗೆ ಮಾಡ್ಕೋತೇ ಬಂದಿದ್ದಾವ್ರಿ. ನಮ್ಗೆ ಏನ್ರಿ ಅನಿಸ್ತಂದ್ರ ನಾವು ಸರ್ ಫೋನ್ ಹಚ್ಚಿ ಕೇಳಿ ಇದು ಮಾಡ್ತಾವ್ರಿ. ನಮ್ಗೆ ಯಾವಾಗೂ ತೊಂದರೆ ಅನಿಸಿಲ್ರಿ. ಸಾಕಷ್ಟು ಪಡಗಳು ಈ ವರ್ಷ ಹಾಳಾಗ್ಯಾವ್ರಿ ಅಂದ್ರ ನಮ್ ಜಾಸ್ತಿ ಜಾಸ್ತಿ ಪಡಗಳು ಅಟ್ಟಿದ್ದು ಆಗಿಲ್ರಿ. ಬುರಿ ಬಂದವ್ರಿ ಅತ್ತ ಇದು ಆಗ್ಯಾವ್ರಿ ಅಂದ್ರ ನಮ್ ಫಡಕ್ ಏನು ಆಗಿಲ್ರಿ, ಅಟ್ಟು ಅದ್ ಜಾಸ್ತಿ ಇದು ಆಗಿಲ್ರಿ. ಒಂದೊಂದು ಪಡಗಳು ಬಹಳ ಇದು ಆಗ್ಯಾವ್ರಿ. ನೋಡ್ರಿ, ದ್ರಾಕ್ಷಿ ಬೆಳೆಯುದಂತಂದ್ರ ಬಹಳ ಒಂದು ಕಷ್ಟದ ಕೆಲಸ ಅಂತ ಹೇಳ್ತಾರ. ಸಾಕಷ್ಟು ಖರ್ಚಾಗ್ತದ ಅದ್ರೊಳಗ, ಅದನ್ನ ನಿರ್ವಹಣೆ ಮಾಡಬೇಕಾಗ್ತದ. ಮತ್ತ ಅಂತ ಸಂದರ್ಭದೊಳಗ ಎಷ್ಟು ನಮಗ ನಾಲೆಜ್ ಎಷ್ಟು ನಮಗ ಜ್ಞಾನ ಇತ್ತಂತೂ ಕಡಿಮೆನೆ. ಅಂತ ಒಂದ್ ಸಂದರ್ಭದೊಳಗ ದ್ರಾಕ್ಷಿ ಬೆಳೆಯನ್ನ ನೋಡ್ಕೊಳ್ಳುದು ಅಂತಂದ್ರ ನಿಮಗ್ ಹೆಂಗ ಒಂದು ದೊಡ್ಡ ಸವಾಲಾಗಿರ್ಬೇಕು, ಇದನ್ನ ಹೆಂಗ ತಗೊಳ್ರಿ ನೀವು? ಫಸ್ಟ್ ನಮ್ಗಟ್ ಇದು ಆತಿತ್ತಿಲ್ರಿ, ಇದೇನ್ ಹಚ್ಚಿ ಏನ್ ಹುಚ್ಚಬಾರ ಅದಾವ ಅನ್ನಂಗ ಐತ್ರಿ ನಮ್ಗ. ಈಗ ಮಾಹಿತಿ ಆಗ್ಲಗತನ ನಮ್ಗೆ ಏನು ತ್ರಾಸ ಇದು ಅನ್ಸಲ್ರಿ. ಫಸ್ಟ್ ಅನ್ಸಿತ್ರಿ ನಮ್ಗ ಇದು ಯಾಕಾರ ಹಚ್ಚಿದ್ರು ಇವರು, ಒಂದು ರೋಗ ಇದು ಕಂಟ್ರೋಲ್ ಆರ್ಲಾರ್ ಬಟಕ್ ನಮ್ಗ ಅನ್ಸಿತ್ರಿ ಮೊದಲ. ಒಂದು ಇದು ಆರ್ಲಾರ್ ಬಟಕ್ ಇವ್ರು ಯಾಕಾರ ಫಡ ಹಚ್ಚಿದ್ರು ಅಂತ ಹೇಳಿ ಅನ್ನಂಗ ಐತ್ರಿ ನಮ್ಗ. ಅಂದ ಮಾಹಿತಿ ಹೆಂಗೇನ್ ಜಾಸ್ತಿ ಆಗ್ಲಗತ್ರಿ ಅಂದ್ರ ಏನ ಹಚ್ಚಬೇಕು ಅನ್ನಂಗೆ ನಮ್ಗ ಇದು ಐತ್ರಿ. ಅವು ಒಟ್ಟ ರೋಗ ಇದು ಹಿಂಗ ಏನು ಕಾಡ್ಲಾರ್ದಂಗ ಇದು ಮಾಡ್ಲಗತ್ತರ್ರಿ. ಒಟ್ಟ ಏನು ತ್ರಾಸ ಅನ್ಸಿತ್ರಿ ಅದು ನಮ್ಗ. ಈಗ ಠೇಕ್ ಅನ್ಸಿದ್ರ ನಮ್ಗ ಹಿನ ಹಚ್ಬೇಕು ಅನ್ನೋದೇ ಇದು. ಅದ ಈ ವರ್ಷ ಮತ್ತೆ ಅಲ್ಲಿ 2 ಎಕರೆ ಹಚ್ಚಿದವ್ರಿ, ಹಾದ ವರ್ಷ ಅದು ಹಚ್ಚಿದವ್ರಿ. ಪೂರಾ 10 ಎಕರೆ ಎಲ್ಲ ಇಲ್ಲಿ ದ್ರಾಕ್ಷಿನೇ ಇದು ಆಗ್ಯಾದ್ರ ನಮ್ಗ. ಈಗ 10 ಎಕರೆ ಮಾಡಿರಿ, ಇನ್ನ ಮುಂದಿನ ದಿವಸಗಳಲ್ಲಿ ಮತ್ತೆ 10 ಎಕರೆ ಮಾಡ್ಬೇಕು ಅಂತದನ? ಇಲ್ಲಿ ಜಾಸ್ತಿ ಹೊಲನೇ ಐತ್ರ ನಮ್ದು, ಜಾಸ್ತಿ 10 ಎಕರೆ ಇಲ್ಲಿ ಆದ್ರೆ ಪೂರ ಎಲ್ಲ ಇದೇ ಐತ್ರಿ. ಯಾವಾದ್ರು ನಮ್ಗೆ ಇದು ಇಲ್ರಿ. ಈಗ ಅಲ್ಲಿ ಬಾಯಿ ಒಂದು ಉಳಿದ್ರಿ, ಇನ್ನು ಮುಂದಿನ ವರ್ಷ ಒಂದು ಹಚ್ಬೇಕು ಅನ್ನೋದಾದ್ರಿ. ಅಲ್ಲಿ ದೂರ ಹಂತಕೊಂಡಾದ್ರಿ ಅಲ್ಲಿ ಒಂದು 5 ಎಕರೆ ಆದ್ರಿ ಹಚ್ಬೇಕು ಅನ್ನೋದಾದ್ರೆ ಅಲ್ಲಿ ಮುಂದೆ ನೋಡ್ಬೇಕ್ರಿ. ಯಾವ್ದು ನೀರಿಂದ ಬಿ ಏನು ಪ್ರಾಬ್ಲಮ್ ಇಲ್ರಿ, ಎಲ್ಲ ಡ್ರಿಪ್ ಮ್ಯಾಗೆ ಇರ್ತಾವ್ರಿ. ಅವಕ್ಕೆ ನೀರು ಭಾಳ ಹತ್ತಲ್ರಿ, ಡ್ರಿಪಿನ ಮ್ಯಾಗ ಕಟ್ಟೆ 1 ತಾಸು 2 ತಾಸು ಬಿಡಬೇಕಾತಾವ್ರಿ. ನೀರು ಜಾಸ್ತಿ ಹತ್ತಲ್ರಿ ಅವ್ಕ. ಮತ್ತೊಂದು ಯಾವ್ದಾರು ಬೆಳಿ ಮಾಡ್ದವ ಅಂದ್ರೆ ಜಾಸ್ತಿ ನೀರು ಭಾಳ ಹತ್ತವ್ರಿ ಅವ್ಕ. ಹಿಂಗಾಕಿ ನಮ್ಗೆ ದ್ರಾಕ್ಷಿನೇ ಚಲೋ ಅನಿಸಿದ್ರಿ. ಅದಕ್ಕಾಗಿ ನಾವು ಜಾಸ್ತಿ ಇದು ಜಾಸ್ತಿ ದ್ರಾಕ್ಷಿನೇ ಇದು ಮಾಡ್ಬೇಕು ಅನ್ಸ್ಲಾಗತ್ತದ್ರಿ. ಅದಕ್ಕೆ ಮುಂದಿನ ವರ್ಷ ಅದೇ ಹಚ್ಬೇಕಲ್ಲಗತ್ತಿದವ್ರಿ. ಆಯ್ತು, ಪೂರಾ ನಮ್ದು 15 ಎಕರೆ ಎಲ್ಲ ದ್ರಾಕ್ಷಿನೇ ಆತದ್ರಿ. ಅದು ಅನಿಲ್ ಪಾಟೀಲ್ ಅವರು, ಅವ್ರಿಗೆ ಏನು ಇದ್ರೊಳಗೆ ಸಾಕಷ್ಟು ಅನುಭವ ಇತ್ತ ಮೊದ್ಲ? ಅವ್ರಿಗೆ ಮೊದಲ ಆಟ ಏನ್ ಗೊತ್ತಿದ್ದಿಲ್ಲರಿ, ಹಸು ಬಳಕೆ ಮಾಹಿತಿ ಇದು ಆಗ್ಯದ್ರಿ. ಈಗ ಅವ್ರಿಗೆ ಜಾಸ್ತಿ ಮಾಹಿತಿ ಅದ್ರಿ. ಯಾವ್ದು ಏನು ಇದು ಇಲ್ರಿ ಅವ್ರಿಗೆ. ಯಾರು ಹೋಗಿ ಬಂದ್ರು ಅಡತಾಳ ಇಲ್ರಿ ಅವ್ರಿಗೆ. ಜಾಸ್ತಿ ಅವ್ರಿಗೆ ಮಾಹಿತಿ ಅದ್ರಿ. ಯಾವ್ದು ರೋಗ ಇದು ಬತ್ತಂದ್ರೆ ಏನು ಅನ್ಸಲ್ರಿ. ರಾತ್ರಿ ಬತ್ತಂದ್ರೆ ರಾತ್ರಿ ಕಂಟ್ರೋಲ್ ಎಣ್ಣೆ ಹೊಡಿತಾರ್ರಿ. ಯಾವ್ದು ಏನು ತೊಂದರೆ ಇಲ್ರಿ. ಈಗ ನೀವು ಎಣ್ಣೆ ಹೊಡೆಯುವಾಗ ಟ್ರ್ಯಾಕ್ಟರ್ ಮೇಲೆ ಕೂತು ಎಣ್ಣೆ ಹೊಡೆದಿದ್ದು ಹೊಡಿತೀರಿ ಅಂತ ಹೇಳಿ ಕೇಳಿದೀವಿ ನಾವು, ಹೌದಾ? ಎಣ್ಣೆ ಹಾಕಿ ಕೊಡ್ತಾರ್ರಿ ಟ್ರ್ಯಾಕ್ಟರ್ ಹೊಡಿತೀನ್ರಿ, ಎಣ್ಣೆ ಹೊಡಿತೀನ್ರಿ ನಾನು. ಹಾಯ್ ಕೊಡ್ತಾರ್ರಿ ಅದು ಎಣ್ಣೆ ಹೊಡಿತೀನ್ರಿ ನಾನು, ಟ್ರ್ಯಾಕ್ಟರ್ ಹೊಡಿತೀನ್ರಿ. ಟ್ರ್ಯಾಕ್ಟರ್ ಸರಳವಾಗಿ ನಡೆಸ್ತೀರಿ? ಎಣ್ಣೆ ಹೊಡಿತೀನ್ರಿ, ಟ್ರ್ಯಾಕ್ಟರ್ ನಡೆಸ್ತೀನ್ರಿ. ಅಡ್ಡಿಲ್ಲ. ಈಗ ಸಾಕಷ್ಟು ಸಮಸ್ಯೆಗಳು ಬರ್ತಾವ ಎದ್ರೊಳಗೆ ದ್ರಾಕ್ಷಿ ಬೆಳೆಯುವಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾವೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ರೋಗ ಕೀಟದಂತೂ ಇದ್ದೇ ಇರ್ತದೆ. ಅದ್ರ ಜೊತೆಗೆ ಮಳೆ ಬಂದು ಅಥವಾ ಮಳೆ ಬರಲಿಲ್ಲ ಇಂಥ ಒಂದು ಸಂದರ್ಭಗಳು ಕೂಡ ಇರ್ತಾವೆ. ಅಂಥವು ಏನಾದರೂ ನಿಮಗೆ ಸಮಸ್ಯೆ ಇಷ್ಟು ವರ್ಷದೊಳಗೆ ಆಗ್ಯದ ಹೆಂಗೆ? ವಾತಾವರಣದ ಸಮಸ್ಯೆಗಳು ಆಗ್ಯಾವ ಹೆಂಗ್ ದ್ರಾಕ್ಷಿ ಒಳಗೆ? ಫಸ್ಟ್ನಿಂದ ಸರಿ ಮಳಿ ಆಯ್ತ್ರಿ, ಗಾರ್ ಬಿದ್ದವ್ರು ಹಿಂಗಾಯ್ಕಿಸಿನ ನುಕ್ಸಾನ್ ಆಯ್ತ್ರಿ. ಫಸ್ಟಿನ ಫಳ ಪೂರ ಎಲ್ಲ ನೆಲಕ್ ದಿಕ್ಪಾಲಾಯ್ತ್ರಿ. ಅದು ಫಸ್ಟಿನ ಸರಿ ಹಸದಾಕಳಿಗೆ ಹಂಗ ನಮ್ಗೆ ಇದು ಐತ್ರಿ. ಅದು ಹಸದಾನ್ ನಮ್ಗೆ ಇದು ಏನ್ ಬತ್ತಿಕ್ಸಿನ ನಮ್ಗೆ ಅನ್ಕೊಂಡವ್ರಿ. ಫಸ್ಟಿಗೆ ಹಾಳಾಯ್ತ್ರಿ ಅದು, ಪೂರಾ 4 ಎಕರೆ ಹಚ್ಚಿದವ್ರಿ ಫಸ್ಟಿಗೆ. ಅದೇ ಗಾರ್ ಬಿದ್ದು ಮಳಿ ಬಿದ್ದು ಎಲ್ಲ ಹಾಳಾಗಿ ಹೋಯ್ತ್ರಿ. ಮೊನ್ನೆ ಸರಿ ಒಂದ್ ಮಳಿ ಐತ್ರಿ, ಒಂಜರ ಇದು ಹೋಗ್ಯಾದ್ರೆ ಬಹಳ ಏನಾಗಿಲ್ರಿ. ಹಿಂಗಾಯ್ಕಿಸಿನ ನಮ್ಗೆ ಇದು ಹೋಗ್ಯಾದ್ರೆ ಒಂಜರ. ನಿಮಗೇನ್ ಅನಿಸ್ತದೆ ಇಷ್ಟು ವರ್ಷದ ಅನುಭವದೊಳಗ ದ್ರಾಕ್ಷಿ ಇನ್ನು ಮುಂದೂ ನಾವು ದ್ರಾಕ್ಷಿನೇ ಬೆಳಿಬೇಕು ಅಂತ ಅನಿಸ್ತದನೋ, ಅಥವಾ ಇಲ್ಲ ಬಹಳ ಇದು ಕಷ್ಟದ ಕೆಲಸದ ಇದು ನಾವು ಬೇರೆ ಬೆಳಿ ತಗೋಬೇಕು ಅನ್ನುವಂಥದ್ದು ಏನಾದರೂ ವಿಚಾರಗಳು ಬರ್ತಾವ? ನಮ್ಗೆ ದ್ರಾಕ್ಷಿನೇ ಚಲೋ ಅನ್ಸಿದ್ರೆ ನಾವು ದ್ರಾಕ್ಷಿನ ಮಾಡ್ಬೇಕಾತಾವ್ರಿ. ಬೇರೆ ಏನ್ರಿ ಹಾಕ್ದವ್ ಗೋಧಿ ಜಾವ್ ಹಾಕ್ದವ್ ಅಂದ್ರೆ ನಮ್ಗೆ ಹೋಗಿ ನೀರು ಉಣಿಸೋದಾಗಲ್ರಿ, ಏನು ಇಲ್ಲರ. ದ್ರಾಕ್ಷಿನೇ ಚಲೋ ಅನ್ಸಿದ್ರೆ ಅದಕ್ಕೆ ನಾವು ದ್ರಾಕ್ಷಿನೇ ಹಚ್ಬೇಕು. ಇನ್ನೊಂದು ಥೊಡೆ ನಮ್ಗೆ ಅನಿಸ್ಲಾಗತ್ತದ್ರಿ. ಬೇರೆ ಬೆಳೆ ಐತಂದ್ರೆ ಹೋಗಿ ನಮ್ಗೆ ಅಲ್ಲಿ ಮಾಡೋದಾಗಲ್ರಿ, ಇದು ಬೆಟ್ಟ ಕಿಸಿ ಮಚ್ಚಿಕಡಿ ಮಾಡೋದಾಗಲ್ರಿ. ಅದಕ್ಕೆ ನಮ್ಗೆ ಏಕಟಕ್ ದ್ರಾಕ್ಷಾಗ ಕಾಯಂದೇ ದಗ ಚಾಲು ಇರ್ತಾವ್ರಿ ಅದ್ರಾಗ. ಹಿಂಗಾಯ್ಕಿಸಿ ನಾವು ದ್ರಾಕ್ಷಿನೇ ಹಚ್ಬೇಕು ಇನ್ನೊಂದು ಸೊತ್ತೆ ನಮ್ಗೆ ಅಪೇಕ್ಷೆ ಆದ್ರೆ ಮಾಡ್ಬೇಕಂತ ಹೇಳಿ ಅದೇ ಚಲೋ ಅನ್ಸಿದ್ರೆ ನಮ್ಗ. ಈಗ ನೋಡ್ರಿ ದ್ರಾಕ್ಷಿ ಅದನ್ನ ಚಾಟ್ನಿ ಮಾಡಬೇಕು ಅಥವಾ ಕಟ್ ಮಾಡಬೇಕು ಅಂತಂದಾಗ ಬಹಳ ಸೂಕ್ಷ್ಮ ಕೆಲಸ ಇರ್ತಾವ, ಅದಕ್ಕೆ ಒಳ್ಳೆ ಕೌಶಲ್ಯ ಇರುವಂತಹ ಲೇಬರ್ಗಳು ಸಿಗಬೇಕಾಗ್ತದೆ. ಹೆಂಗ್ ನಿಮ್ಮಲ್ಲಿ ಹೆಂಗ್ ಅದ ಲೇಬರ್ಗಳು, ಅದು ಅದಕ್ಕೆ ಚಾಟ್ನಿ ಮಾಡುವಂತವ್ರ ಲೇಬರ್ಗಳು ಸಿಗ್ತಾರ ಹೆಂಗ, ಅಥವಾ ಔಷಧದೊಳಗೆ ಎದ್ದುವಂತಹ ಕೌಶಲ್ಯ ಇರುವಂತವ್ರು ಸಿಗ್ತಾರ ಹೆಂಗ, ಟೈಮ್ ಟು ಟೈಮ್ ನಮಗೆ ಸಿಗಬೇಕು ಅಂತದೇನು ಸಮಸ್ಯೆ ಅದ ನಿಮ್ಮಲ್ಲಿ? ಟೈಮ್ ಸಿರಿ ಚಾಟ್ನಿ ಅಕ್ಟೋಬರ್ದಾಗ ಕಾಯಿ ಚಾಟ್ನಿ ಹೊಡಿತಾವ್ರಿ, ಏಪ್ರಿಲ್ದಾಗ ಕಡ್ಡಿ ಚಾಟ್ನಿ ಹೊಡಿತಾವ್ರಿ, ಹಿಂಗ ಯಾವಾದ ಸಮಸ್ಯೆ ಇಲ್ರಿ. ಏಪ್ರಿಲ್ದಾಗ ಕಡ್ಡಿ ಚಾಟ್ನಿ ಮಾಡೋದಿತ್ತಂದ್ರ ಲೇಬರ್ಗಳು ಚಲೋನೆ ಒಮ್ಮೆ 10-12 ಮಂದಿ ಈಗ ಹೇಳ್ಬಿಡ್ತಾರ್ರಿ ಚಾಟ್ನಿ ಹೊಡಿತಾರ್ರಿ, ಅವ್ರು ಚಂದ ಚಂದ ಹೊಡಿತಾರ್ರಿ, ಇಲ್ಲೇ ಊರಾಗೆ ಹೊಡಿತಾರ್ರಿ, ಇವರ ಸೂರನವ್ರೆ ಹೊಡೆದಾರ್ರಿ, ಮಾಳಿಂಗ್ರಾಯ ವಸ್ತಿ ಅವರು ಠೀಕ್ ಹೊಡೆದಾರ್ರಿ, ಯಾವ್ದು ಏನು ಇಲ್ರಿ, ಚಂದಾಗಿ ಚಲೋ ಚಾಟ್ನಿ ಹೊಡೆದಾರ್ರಿ, ಹಂಗ ಕಾಯಿ ಅಳಿಗೂ ಚಂದಾಗಿನ ಇದು ಮಾಡ್ಯಾರ್ರಿ, ಯಾವ್ದು ಏನು ಇದು ಇಲ್ರಿ. ಈಗ ನೀವು ಅದನ್ನ ಹೆಂಗ್ ಅವ್ರು ಹೆಂಗ್ ಚಟ್ನಿ ಮಾಡ್ತಾ ಇದ್ದಾರೆ, ಅದ್ರೊಳಗೆ ಏನು ವಿಜ್ಞಾನ ಅದ, ಅದ್ರ ಬಗ್ಗೆ ಏನಾದ್ರೂ ನೀವು ಅವ್ರ ಕಡೆ ತಿಳ್ಕೊಂಡಿರಿ, ಇದು ಹಿಂಗ್ ಮಾಡ್ಬೇಕಲ್ಲ ಅನ್ನುವಂಥದ್ದು ಏನು ವಿಚಾರ ತಿಳ್ಕೊಂಡಿರಿ ಅವ್ರ ಕಡೆ? ಅದ್ರ ದಿನ ಹಂಗಿಲ್ರಿ, ಹೊಡಿತಾರ ಠೀಕೆ ಹೊಡಿತಾರ್ರಿ, ಅಂದ್ರ ನೋಡಿದವ್ರಿ ಏನಾಟ ಅದ್ರ ಜಾಸ್ತಿ ಮಾಹಿತಿ ಇಲ್ರಿ. ಈ ಕಡ್ಡಿ ಚಾಟ್ನಿ ಹೊಡಿತಾವ್ರಿ, ನಾವು ಹೊಡಿತಾವ್ರಿ ಕಡ್ಡಿ ಚಾಟ್ನಿ. ಕಾಯಿ ಅಳಿಗೆ ಒಂಜರ ಪ್ರಾಬ್ಲಮ್ ಆತದ್ರಿ ಆ ಕಾಯಿ ಚಾಟ್ನಿ ಹೇಳಿ ಅಕ್ಟೋಬರ್ದಾಗ, ಅದು ಜಾಸ್ತಿ ನಂಗೆ ಮಾಹಿತಿ ಇಲ್ರಿ. ಈ ಕಡ್ಡಿ ಚಾಟ್ನಿ ಹೊಡಿತೀನಿ, ನಾವು ಬರ್ತದ್ರಿ ಕಡ್ಡಿ ಚಾಟ್ನಿ ಹೊಡಿತೀನಿ. ಆ ಕಾಯಿ ಅಳಿಗೆ ಒಂಜರ ಅವು ಕಣ್ಣಿಟ್ಟು ಇದು ಮಾಡ್ಬೇಕಾಗ್ತದ್ರಿ ಒಂಜರ, ಹಿಂಗಾಕಿ ಸಿಂದೇನ ಜಾಸ್ತಿ ಇದು ಎಲ್ರ. ಈಗ ನೋಡ್ರಿ ಇಲ್ಲಿ ಈ ಮನೆಗೆ ಬಂದು ಕೃಷಿ ಒಳಗೆ ಭಾಗವಹಿಸಿ ನೀವು ಧಾರವಾಡಕ್ಕೆ ಹೋದ್ರಿ, ಬೇರೆ ಬೇರೆ ಕಡೆ ಹೋದ್ರಿ, ನೀವು ಪ್ರಶಸ್ತಿಗಳು ಬಂದು ಇದನ್ನ ನೋಡಿ ಏನ್ ಅನಿಸ್ತದ ನಿಮಗೆ? ಎಂದಾದ್ರೂ ಹಿಂಗ್ ವಿಚಾರ ಮಾಡಿದ್ರಿ ಇಂಥ ಒಂದು ಬೆಳೆ ಬೆಳಿಬಹುದು ಅಥವಾ ಇವ್ರು ನಮಗ್ ಗೌರವ ಕೊಡಬಹುದು ಅನ್ನುವಂಥದ್ದು ಏನಾದ್ರು ಎಂದಾದ್ರೂ ವಿಚಾರ ಬಂದಿತ್ತು ನಿಮಗೆ? ನಮ್ಗೆ ಇದೆ ಚಲೋ ನೆನ್ಸದ್ರಿ, ಎಲ್ಲ ಪ್ರಶಸ್ತಿ ಇದು ಮಾಡ್ಲಗತ್ತಾನ ಚಲೋ ನೆನ್ಸದ, ಏನ ಮಾಡ್ಬೇಕು ಏನ ತೋಬೇಕು ಅನ್ನೋದು ಇದು ಆದ್ರ ನಮ್ಗ ಚಲೋ ಅನ್ಸದ್ರಿ. ಯಾವ ಪ್ರಶಸ್ತಿ ಕೊಟ್ಟ ಬಳಕ ತೀರಾ ನಮ್ಗೆನ ಇದು ಮಾಡ್ಬೇಕು, ನಮ್ಗ ಇದು ಸಿಗ್ಬೇಕು ಅನ್ನೋದು ಅಪೇಕ್ಷೆ ಆದ್ರಿ, ಮಾಡ್ಬೇಕಂತ ಹೇಳ್ಕಿಸಿಂದ್ರ ಅಂಡ್ ಇದೆಲ್ಲ ಸಿಗ್ಬೇಕು, ಚಲೋ ಆಗಿ ಇದು ಮಾಡ್ಬೇಕು, ನಾವು ಚಂದಾಗಿ ಇದು ಮಾಡ್ಬೇಕು, ನಾವು ಏನಂತೂ ಇದು ಅಪೇಕ್ಷೆ ಮಾಡಿ ಜಾಸ್ತಿ ಜಾಸ್ತಿ ಇದು ಮಾಡ್ಕೋಬೇಕು ಅನ್ನೋದು ಹಂಬಲ ಅದ ನಂಗೆ. ಈಗ ಏನು ದ್ರಾಕ್ಷಿ ಮಾರಾಟ ಆಯ್ತು, ಮನುಕ ಮಾರಾಟ ಆಯ್ತು, ಅದ್ರ ನಂತರ ಏನು ದುಡ್ಡು ಬರ್ತದಲ್ಲ, ಅದನ್ನ ಏನ್ ಮಾಡ್ತೀರಿ? ನೀವು ತಗೋತಿರೋ ಏನು ನಿಮ್ಮ ಯಜಮಾನರು ತಗೋತಾರ? ಯಜಮಾನ್ರಿ ಅವರೇ ಇದು ಮಾಡ್ತಾರ್ರಿ, ದುಡ್ಡಿನ ವ್ಯವಹಾರ ಎಲ್ಲ ನಿಮ್ಮ ಮನೆಯವರೇ ಮಾಡ್ತಾರೆ? ದುಡ್ಡಿನ ವ್ಯವಹಾರ ಎಲ್ಲ ಅವರೇ ಮಾಡ್ತಾರ್ರಿ. ಈಗ ಹೆಚ್ಚಿಂದ ಏನಾದರೂ ಮಾಹಿತಿ ಬೇಕು ಅಂತಂದ್ರ, ಯಾರು ನಿಮ್ಮ ಸುತ್ತಮುತ್ತಲು ಇರ್ತಾರಲ್ಲ ಮಹಿಳೆಯರು ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಏನಾದರೂ ನೀವು ತಿಳಿಸಿ ಹೇಳುವಂತದ್ದಾಗ್ಲಿ ಅಥವಾ ಅವ್ರ ಜೀವನದೊಳಗೆ ಏನಾದರೂ ಬದಲಾವಣೆ ತರಬೇಕು ಅಂಥೇಳಿ, ಅವ್ರ ಕೃಷಿನೂ ಬದಲಾವಣೆ ಆಗಬೇಕು ಅಂಥೇಳಿ ಅವರಿಗೆ ಏನಾದರೂ ಕೇಳಿದ್ರೆ ನೀವು ಅವರಿಗೆ ಏನಾದರೂ ಹೇಳ್ತಾ ಇದ್ರೆ ಹೆಂಗೆ? ಜಾಸ್ತಿ ಜಾಸ್ತಿ ಈ ವರ್ಷ ಪಡ ಹಚ್ಚಾರ್ರಿ, ಅವನ ಕೇಳಿದ್ರು ಹೇಳ್ತೀನಿ ರೀ ನಾ ಅವರಿಗೆ, ನೀವು ಇದು ಹೆಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ, ನಮ್ಗೆ ಏನು ಅನ್ಸಲ್ಲ ಇದು ಚಲೋ ಅನ್ಸವ, ನಮ್ಗೆ ಇದು ಮಾಡ್ತಾವನು, ನಮ್ಗೆ ಯಾವಾದ ರೋಗ ಬಂದ್ರು ಯಾವಾದು ಇದು ಇಲ್ಲ, ನಮ್ಗೆ ಮಾಡಲಿ ಇದು ಕಂಟ್ರೋಲ್ ಮಾಡ್ಬೇಕು ಅನ್ನೋದು ನಮ್ಗೆ ಇದು ಅದ, ನಾವು ಯಾವಾದು ಇದು ಮಾಡಲ್ಲ ಅತ್ ಹೆಕ್ಕಿಸಂತ ಹೇಳ್ತೀನಿ ರೀ ನಾಕೆ, ಅಂದ್ ಇದು ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತೇಳಿ ಅವರಿಗೆ ಇದು ಮಾಡಿ. ಈ ದ್ರಾಕ್ಷಿ ತೋಟ ಶುರು ಮಾಡೋದಕ್ಕಿಂತ ಮೊದ್ಲ ಇಲ್ಲಿ ಹೆಂಗಿತ್ತು, ಇದು ಜಮೀನ್ ಹೆಂಗಿತ್ತು, ಹೆಂಗ್ ಪರಿಸ್ಥಿತಿ ಇತ್ತು, ಏನೇನ್ ಮಾಡಿದ್ರಿ ನೀವು ಮೊದ್ಲಿಗೆ? ಪೂರಾ ಎಲ್ಲ ಮಡ್ಡಿ ಕಲ್ಲು ಬಾಳ್ಗಳು ಇದ್ರು, ಕಲ್ಲುಗಳು ಅರಸಿ ಎಲ್ಲ ಇದು ಮಾಡಿ ಲೇವಲ್ ಮಾಡ್ಕೊಂಡು ಮತ್ ಹೊರಗಿನ ಮಣ್ಣು ತರಿಸಿ ಮಣ್ಣು ಹಾಕಿ ಅಂದ ದ್ರಾಕ್ಷಿ ಹಚ್ಚಾರಿ, ಹೋಲ್ ಹಾಕಿ ಇದು ಮಾಡಿ ಕಲ್ಲು ಬಾಳ ಇದ್ರು, ಮೊದಲಿ ಕಲ್ಲೆಲ್ಲ ಇದು ಮಾಡ್ಕಿಸಿಂದ್ರ ಅಂದ್ರ ನಾವು ಮಣ್ಣು ಹಾಕಿ ದ್ರಾಕ್ಷಿ ಹಚ್ಚಿದವ್ರಿ, ಬಾಳ ಕಲ್ರಿ ಮಡ್ಡಿ ಅಡಿಯೋ ಕಲ್ಲೇ ಕಲ್ರಿ. ಅವಾಗ ವಿಶ್ವಾಸ ಇತ್ತ ನಿಮಗೆ ಇಲ್ಲೇನ್ ಬೆಳೀತದ ಅನ್ನುವಂಥದ್ದು? ಕಲ್ಲೇ ಐತ್ರಿ, ಹಂಗ ಹಾಕಿಸಿ ನಮ್ಗೆ ಅದು ಜಾಸ್ತಿ ಜಾಸ್ತಿ ವಿಶ್ವಾಸ ಇರ್ಲಿಲ್ರಿ, ಮುಂದ ಮಣ್ಣ ಇದು ಹಾಕ್ಲಗತ್ತಾನ ಚಲೋ ಅನಸ್ತಾರೆ, ಅವು ಬೆಳಿ ಚಲೋ ಇದು ಹಾಕ್ಲಗತ್ತಾರೆ, ಅವು ಬೆಳಿಲಿಗತ್ತಾರೆ. ಈಗ ದ್ರಾಕ್ಷಿ ಅಲ್ಲದೆ ಮತ್ ನಿಮ್ಮ ತೋಟದೊಳಗ ಏನೇನ್ ಮಾಡ್ತಾ ಇದ್ರಿ? ಆಡು ಸಾಕವಣೆ ಇದ್ದು ರೀ, ಮನೆ ಕೆಲಸ ಮಾಡ್ಕೊಂಡು 8 ಆಡುಗಳು ಇದ್ದು ರೀ, ಅಯಿಂದ ಅವಕ್ಕೆ ವ್ಯವಸ್ಥೆ ಹುಲ್ಲ ನೀರ ಅವಕ್ಕೆ ಹಾಕ್ತೀನಿ ರೀ, ಅಯಿಂದ ಆಕಳುಗಳು ಇದ್ದು ರೀ, ಜರ್ಸಿ ಆಕಳುಗಳು ಇದ್ದು ರೀ, ಅವು ಭಾಳ ನಮ್ಗೆ ದಗದ್ನಾಗ ಇದು ಆಗಲಾರ ಬಿಟ್ಟಾಕ ಅವು ತೆಗದು ಇವು ಜವಾರಿ ಆಕಳು ತಂದಾರಿ 3, ಅವು ಇದು ಮಾಡ್ತಾವ್ರಿ, ಅವಕ್ಕೆ ಹುಲ್ಲ ಮೇವು ಒಗ್ಯಾದ್ರಿ, ಟೈಮ್ ಟು ಟೈಮ್ ಅದು ಮಾಡ್ತೀನಿ ರೀ, ನೀರು ಕುಡಿಸೋದು ಅದು ಮಾಡ್ತೀನಿ ರೀ, ಅಯಿಂದ ಕೋಳಿಗಳು ಇದ್ದು ರೀ, ಕೋಳಿದು ಇದು ಮಾಡ್ತಾವ್ರಿ, ಅದೇನು ಮನೆ ಕೆಲಸ ಮಾಡ್ಕೊಂಡು ಅವಿಟ್ಟು ಹಂಗೆ ದಗ ನೋಡ್ಕೊತ ಅವಿಟ್ಟು ಇದು ಮಾಡ್ತಾವ್ರಿ, ಎಷ್ಟು ಇದು ಅವ್ರು ನಮ್ಗೆ. ಒಳ್ಳೇದು ಅನಿತಾ ಅನಿಲ್ ಪಾಟೀಲ್ ಅವರೇ, ಇಲ್ಲಿ ತನಕ ನೀವು ನಮ್ಮ ಎಲ್ಲಾ ರೈತ ಮಹಿಳೆಯರಿಗೆ ಯಾವ ರೀತಿ ತಾವು ದ್ರಾಕ್ಷಿ ತೋಟದ ಸಲುವಾಗಿ ದುಡಿದ್ರಿ ಮತ್ತು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ಸಾಕಷ್ಟು ಒಂದು ಸಮೃದ್ಧಿಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡಿರಿ. ಅದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು. ಮುಂದಿನ ದಿವಸಗಳಲ್ಲಿ ನಿಮ್ಮ ಕನಸುಗಳೆಲ್ಲ ಸಾಕಾರ ಆಗಲಿ ಅಂತ ಹೇಳಿ ಹಾರೈಸ್ತೀವಿ. ಮತ್ತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧಿಸ್ರಿ, ಮತ್ತೆ ಎಷ್ಟು ಸಾಧ್ಯದಷ್ಟು ಕೆಲಸಗಳನ್ನು ಮಾಡಿ ಬೇರೆ ಮಹಿಳೆಯರಿಗೂ ಕೂಡ ಮಾದರಿ ಆಗ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ನಿಮ್ಮ ಅನುಭವಗಳನ್ನ ನಮ್ಮ ಎಲ್ಲ ವಿಶೇಷವಾಗಿ ರೈತ ಮಹಿಳೆಯರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇಂಡಿ ತಾಲೂಕ ಶಿಗಣಾಪುರ ಗ್ರಾಮದ ಶ್ರೇಷ್ಠ ಕೃಷಿಕ ಮಹಿಳಾ ಪ್ರಶಸ್ತಿ ವಿಜೇತ ಅನಿತಾ ಅನಿಲ ಪಾಟೀಲ್ ಅವರೊಂದಿಗೆ ದ್ರಾಕ್ಷಿ ಬೇಸಾಯದ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ ಎಸರುಳಿ. ಈಗ ಜನಪದ ಸಂಗೀತ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ಸದಾ ಹೃದಯ ವಿಠಲ ರಂಗ ರಂಗ ಪಾಂಡು ರಂಗ ರಂಗ ವಿಠಲ ರಂಗ ರಂಗ ಪಾಂಡು ರಂಗ ರಂಗ ವಿಠಲ ರಂಗ ರಂಗ ಪಾಂಡು ರಂಗ ರಂಗ ವಿಠಲ ಓಂ ವಿಠಲ ಹರಿ ವಿಠಲ ಇದುವರೆಗೆ ಜನಪದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಈಗ ಚಿತ್ರಗೀತೆ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಟ್ಟದೆ ಇರಬೇಕೆಂದು ಕೆಟ್ಟದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿದ್ದೆ ಕಲೆಗಳ ಬೀಡು ಕೊಮ್ಮಕೇಶನ ಮೇಲೆನಾಡು ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು Thank you. ಸದ್ದಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿದ್ದೆ ತಲೆಗಳ ಬೀಡು ಬೊಮ್ಮಕೇಶನ ನೆಲೆನಾಡು ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಿದ್ದರೆ